ಅಲ್ಲ ಬಾರೆ ನೀನು ಬೇರೆ ಏನು ಅಲ್ಲ ಪ್ರೇಮಿ ನಾನು ಮನಸೋತಾಗ ಋತುಮಾನನೇ ಬದಲಾದೀತು ಮರುಳಾದಾಗ ಮರುಭೂಮಿಲು ಮಳೆಯಾದೀತು ಓ ಗೆಳತಿ ಅತಿಯಾಗಿ ನಿನ್ನನು ಕೂಗುತ್ತಾ ಹೃದಯ ಬಾಯಿಗೆ ಬಂದೀತು ಬಾರೆ ಬಾರೆ ನಲ್ಲೆ ಬಾರೆ ನೀನು ಬೇರೆ ಏನು ಅಲ್ಲ ಪ್ರೇಮಿ ನಾನು ದಿಕ್ಕಿನಿಂದ ಹಾರಿ ಬಂತು ನನ್ನ ಹಾಡು ಓ ಗೆಳತಿ ನಿನಗಾಗೆ ಹೀಗೆಯೇ ಕಾಯುತ್ತಾ ನನ್ನ ಪ್ರಾಣವೇ ಓದೀತು ಬಾರೆ ಬಾರೆ ನಲ್ಲೆ ಬಾರೆ ನೀನು ಬೇರೆ ಏನು ಅಲ್ಲ ಅರ್ಧ ಚಂದಿರನಂತ ಒಂದು ಚಂದ ಗಾಯ ನೀನೇ ನೀಡು ಓ ಗೆಳತಿ ಜೊತೆಯಾಗಿ ನಮ್ಮನೆ ನೋಡುತ್ತಾ ಸಾವು ದೂರವೇ ನಿಂತಿತು ಬಾರೆ ಬಾರೆ ನಲ್ಲೇ